ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃಷಿ ರಂಗ ಹವಾಮಾನ ಮಿತ್ರ ಆಕಾಶವಾಣಿ ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಕೇಳುವರೆ ಈಗ ಡಾಕ್ಟರ್ ಮಹೇಶ್ ಅವರು ಮಾಹಿತಿ ನೀಡ್ತಾರೆ, ಕೇಳೋಣ. ಎಲ್ಲ ಶ್ರೋತೃಗಳಿಗೂ 9ನೆಯ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. 8ನೇ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಶ್ರೋತೃಗಳು ಬಹಳ ಉತ್ಸುಕರಾಗಿ ಭಾಗವಹಿಸಿ ಆ ಒಂದು ವಿಷಯದ ಬಗ್ಗೆ ಸಾಕಷ್ಟು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದಿರಾ. ನಮ್ಮ ಸಂಸ್ಥೆಯಿಂದ ಆ ಅಭಿಪ್ರಾಯಗಳನ್ನೆಲ್ಲ ಕ್ರೋಢೀಕರಿಸಿ ಪರಿಶೀಲನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸರಿಯಾದಂತಹ ಉತ್ತರಗಳನ್ನ ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನಿಮ್ಮ ಮುಂದೆ ಮಂಡಿಸಲಿದ್ದೇವೆ. ಈ ಒಂದು 9ನೆಯ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂತಂದ್ರೆ, ಮೊದಲಿಗೆ ಕೇಂದ್ರ ಸರ್ಕಾರದ ಹವಾಮಾನ ಇಲಾಖೆಯ ಪರಿಣಿತರಾದಂತಹ ಡಾಕ್ಟರ್ ಪಾಟೀಲ್ ರವರು ಮುಂದಿನ 7 ದಿನಗಳಲ್ಲಿ ಯಾವ ರೀತಿಯಾದಂತಹ ಹವಾಮಾನ ಇರುತ್ತೆ ಅನ್ನೋದ್ರ ಬಗ್ಗೆ ಮುನ್ಸೂಚನೆಯನ್ನ ಕೊಡಲಿದ್ದಾರೆ. ತದನಂತರದಲ್ಲಿ ಮರ ಆಧಾರಿತ ಕೃಷಿಕರಾದಂತಹ ಹುಲಿಕೆರೆ ವಿಶ್ವೇಶ್ವರ ಸಜ್ಜನರು, ಕೂಡ್ಲಿಗಿ ತಾಲೂಕು ವಿಜಯನಗರ ಜಿಲ್ಲೆಯವರು, ಬೇಲದ ಕೃಷಿ ಬಗ್ಗೆ ಸಂದರ್ಶನದಲ್ಲಿ ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಆ ಒಂದು ವಿಷಯವನ್ನ ತಮ್ಮ ಮುಂದೆ ಮಂಡಿಸಲಿದ್ದೇವೆ. ಅದೇ ರೀತಿ 8ನೇ ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ನಿವೃತ್ತ ಪ್ರೊಫೆಸರ್ ಆದಂತ ಶ್ರೀ ಪ್ರಭುದೇವರವರು ಪಶು ವೈದ್ಯಕೀಯ ವಿಶ್ವವಿದ್ಯಾಲಯ ಬೀದರ್ ಅವರು ಏನು ಮಾಹಿತಿಯನ್ನ ಕೊಟ್ಟಿದ್ರು ಅದನ್ನ ಮುಂದುವರೆದ ಮಾಹಿತಿಯನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ನಿಮಗೆ ನೀಡಲಿದ್ದೇವೆ. ಇದು ಬಹಳ ಮುಖ್ಯವಾಗಿ ಹವಾಮಾನ ಬದಲಾವಣೆ ಮತ್ತೆ ಮೀನುಗಾರಿಕೆ ಕ್ಷೇತ್ರ ಯಾವ ರೀತಿಯಾದಂತ ಒಂದು ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಅವರ ಒಂದು ಅಭಿಪ್ರಾಯಗಳನ್ನ ತಮ್ಮ ಮುಂದೆ ತಿಳಿಸ್ತಾರೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹ ಸಕ್ರಿಯವಾಗಿ ಭಾಗವಹಿಸಿ ನಿಮ್ಮ ಒಂದು ಅಭಿಪ್ರಾಯಗಳನ್ನ ನಮಗೆ ನೀಡಬೇಕು ಅಂತಂದ್ಬಿಟ್ಟು ಈ ಮೂಲಕ ಕೋರ್ಕೊಂತೀನಿ. ಧನ್ಯವಾದಗಳು. ನಮಸ್ಕಾರ, ನಾನು CS ಪಾಟೀಲ್, ವಿಜ್ಞಾನಿ, ಹವಾಮಾನ ಕೇಂದ್ರ ಬೆಂಗಳೂರು. ಕರ್ನಾಟಕ ರಾಜ್ಯದ ಹವಾಮಾನ ಮುನ್ಸೂಚನೆ, ನಾನು ಮುಂದಿನ 7 ದಿನಗಳವರೆಗೆ ಕರ್ನಾಟಕ ರಾಜ್ಯದ ಹವಾಮಾನದ ಮುನ್ಸೂಚನೆಯನ್ನು ಸಂಕ್ಷಿಪ್ತವಾಗಿ ವಿವರಿಸುತ್ತೇನೆ. ಇಂದು ಕರಾವಳಿ ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗಿದ್ದು, ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಕೆಲವು ಕಡೆ ಮಾತ್ರ ಮಳೆಯಾಗಿದೆ. ಪ್ರಮುಖವಾಗಿ ಕಾಸಲ್ರಾಕ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 16 ಸೆಂಟಿಮೀಟರ್, ಲೋಂಡಾ ಬೆಳಗಾವಿ ಜಿಲ್ಲೆಯಲ್ಲಿ 7 ಸೆಂಟಿಮೀಟರ್, ಕಮ್ಮರಡಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 3 ಸೆಂಟಿಮೀಟರ್ ಮಳೆಯಾಗಿದೆ. ಈಗಿರುವ ಹವಾಮಾನದ ಸಿನಾಪ್ಟಿಕ್ ಸ್ಥಿತಿ ಏನೆಂದರೆ, ಪೂರ್ವ ಅರಬ್ಬಿ ಸಮುದ್ರದ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕರಾವಳಿಯ ತೀರದಲ್ಲಿ ಟ್ರಫ್ ಇದೆ. ಇದರ ಪ್ರಭಾವದಿಂದ ಕರಾವಳಿ ಜಿಲ್ಲೆಗಳಲ್ಲಿ ಆಗಸ್ಟ್ 21 ರಿಂದ ಆಗಸ್ಟ್ 25 ರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಉತ್ತರ ಕನ್ನಡ, ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇದ್ದು, ಉತ್ತರ ಹಾಗೂ ದಕ್ಷಿಣ ಒಳನಾಡಿನ ಜಿಲ್ಲೆಗಳಲ್ಲಿ ಆಗಸ್ಟ್ 20 ರಿಂದ ಆಗಸ್ಟ್ 25 ರವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಆಗಸ್ಟ್ 20 ರಿಂದ ಆಗಸ್ಟ್ 25 ರವರೆಗೆ ಕೆಲವು ಕಡೆ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಕರ್ನಾಟಕ ರಾಜ್ಯಾದ್ಯಂತ ಆಗಸ್ಟ್ 26 ರಿಂದ ಮಳೆಯ ವಿಂಗಡಣೆ ಹಾಗೂ ತೀವ್ರತೆ ಏರಿಕೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ. ಸಜ್ಜನ್ ಸಾಹೇಬ್ರೆ ನಮಸ್ತೆ ಸರ್. ನಮಸ್ಕಾರ. ನಿಮ್ಮ ಒಂದು ಏನು ಬೆಲ್ದಣ್ಣಿಂದ ಬೇರೆ ಬೇರೆ ಉತ್ಪನ್ನಗಳನ್ನ ನೀವು ತಯಾರು ಮಾಡ್ತಿದ್ದೀರಾ ಬಹಳ ವರ್ಷಗಳಿಂದ, ಒಂದು 25 ವರ್ಷಗಳಿಂದ. ನಿಮಗೆ ಯಾವ ರೀತಿ ಈ ಒಂದು ಆಲೋಚನೆ ಬಂತು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವವನ್ನ ಹಂಚ್ಕೊಳ್ಳಿ ಸರ್. 1986 ನಮ್ಮ ಏರಿಯಾದಲ್ಲಿ ಬರ ಬಂತು ಸರ್, 86. ಅವಾಗ ನಮ್ಮ ಊರಿನ ಎಲ್ಲಾ ತೆಂಗಿನ ತೋಟಗಳು ಸತ್ತೋಗ್ಬಿಟ್ವು. ಸತ್ತೋದು ಅದ್ರಾಗ ನಮ್ಮ ತೋಟನು ಬಲಿಪಶು ಆಯ್ತು. ಆದ್ರೆ ಹುಣಸೆ ಮರ, ಬೇಲದ ಮರ ಉಳಿದಿದ್ವು ಪಕ್ಕದ ತೋಟದಲ್ಲಿ. ನನ್ನ ಹೊಲದಲ್ಲಿ ಏನು ಬೇಲದ ಮರ ಇದ್ದಿಲ್ಲ, ಪಕ್ಕದ ಹೊಲದಲ್ಲಿ ಇದ್ವು, ಅವು ಉಳಿದಿದ್ವು. ಸತ್ತೋಗಿರೋದು ಬಿಟ್ಟು ಉಳಿಯೋದು ಯಾಕೆ ಮಾಡಬಾರ್ದು ಅಂತ ಒಂದು ಚಿಕ್ಕ ಆಲೋಚನೆ. ಆದರೆ ಅದನ್ನು ಮಾಡಬೇಕಂದ್ರೆ ನನಗೆ ಭೂಮಿ ಇಲ್ಲ ಸರ್. ಅವಾಗ ಏನಾಯಿತು, ಎಷ್ಟೋ ವರ್ಷ ಈ ಕತೆ ಅಕ್ಕಪಕ್ಕದವ್ರಿಗೆ ತೆಂಗು ಬೇಡ, ಅಡಿಕೆ ಬೇಡ, ನಮ್ಮ ಏರಿಯಾಕ್ಕೆ ಬೇಲ ಹಾಕ್ರಪ್ಪ, ಹುಣಸೆ ಹಾಕ್ರಪ್ಪ ಅಂತ ಹೇಳಿದಾಗ ಯಾರೂ ನನ್ನ ಮಾತು ಒಬ್ಬರು ಕೇಳಲಿಲ್ಲ. 2002 ವರ್ಷಕ್ಕೆ ಜರ್ನಿ ಐತಲ್ಲ, 15 ವರ್ಷದ ಜರ್ನಿಯಾಗೆ ನಾವು ಸ್ವಲ್ಪ ಸುಸ್ಥಿರ ಆದೆ, ಭೂಮಿನೂ ಕೊಂಡ್ಕೊಂಡೆ. ಅದು ಸೌಳು ಭೂಮಿ, ಕರ್ಮ ಭೂಮಿ ಸರ್. ನಮ್ಮ ವ್ಯವಸ್ಥೆ ಒಳಗಡೆ ಸೌಳು ಭೂಮಿ ಬೀಳ್ಭೂಮಿ ಆಗಿ ಬಿಟ್ಬಿಡ್ತಾರೆ ಅಲ್ಲ. ಹೌದು. ಆದ್ರೆ ನಮ್ಮ ಭೂಭಾಗದಲ್ಲಿ ಅದು ಒಂದು ಭಾಗನೇ, ಭೂಮಿನ ತಾಯಿ ಅಂತೀವಿ. ಆ ತಾಯಿಯನ್ನು ಅಲ್ಲ, ನಾವು ಕ್ಯಾನ್ಸರ್ ಇದ್ರು ಟ್ರೀಟ್ ಮಾಡ್ತೀವಲ್ಲ ಸರ್, ಯಾಕೆ ಅದನ್ನು ಮಾಡಬಾರ್ದು ಅನ್ಕೊಂಡು ಪಕ್ಕದ ಭೂಮಿ ತಗೊಂಡೆ ನಾನು. ಅದ್ರಾಗೆ ಬೇಲ ವಿನ್ಯಾಸ ಮಾಡಿದೆ. ಅದು ಮುಖ್ಯವಾಗಿ ನಿಮ್ಮ ಜಿಲ್ಲೆನೆ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ರಿಸರ್ಚ್ ಫಾರೆಸ್ಟ್ ಫಾರಂ ಅಂತ ಇದೆ. ಅಲ್ಲಿ ನನಗೆ ಗಿಡಗಳು ಲಭ್ಯ ಆದವು. ಬಂದಾಗ ಹೋದಾಗ ನನಗೆ ಸ್ವರ್ಗ ಮೂರೇಗೇಣು ಅಂತ ಅನಿಸ್ಬಿಡ್ತು. ಆವಾಗ ಏನ್ ಮಾಡಿದೆ, ಆ ಗಿಡಗಳು ತಗೊಂಡೋದೆ. ಡಾಕ್ಟರ್ ರಾಜಣ್ಣ ಅಂತ ಇದ್ರು, ಆ ಗಿಡಗಳು ತಗೊಂಡೋದೆ, ಹಾಕಿದೆ. ಒಬ್ಬರೇ ಆಗೋದಕ್ಕಿಂತ ಕೆಲವಾರು ಜನ ಹಾಕಿದ್ರೆ ಒಳ್ಳೇದಲ್ಲ, ಒಂದು ಸಂಘಟನೆ ಮೂಲಕ ಅನ್ಕೊಂಡೆ. ಅದರಲ್ಲಿ ಫೇಲ್ ಆದೆ. ಒಬ್ಬೇ ಒಬ್ಬ ಮಾಡ್ತು ನಮ್ಮ ಜೊತೆ ಕೈ ಜೋಡಿಸಿದ್ರು. ಗಿಡ ತಗೊಂಡೋಗಿ ಏನು ಹಾಕ್ಬಿಟ್ವಿ, ನನಗೆ ಬಡತನ ಫೆನ್ಸಿಂಗ್ ಇದ್ದಿಲ್ಲ. ಅವ್ರ 200 ಗಿಡ ಹಾಕಿದ್ರೆ 200 ಗಿಡ ಸೋತೋಗ್ಬಿಟ್ವು. ನನ್ನ 100 ಗಿಡದ 30 ಗಿಡ ಉಳಿದ್ರು ಸರ್. ನಾನು ಜೆಸ್ಟ್ ಪಾಸು, ಗ್ರೇಸ್ ಪಾರ್ಸ್ನಿಗೆ ಪಾಸ್ ಆದಂಗೆ. ಆ 30 ಮರಗಳು ನನಗೆ ಫಲ ಕೊಟ್ಟವು ಸರ್. ಈಗ ನಾನು ಆ 30 ಮರಗಳಿಂದ ಆ ಹಣ್ಣು ಮಾರಿದ್ರೆ ನನಗೆ ಬಡತನ ಜಾಸ್ತಿ ಇತ್ತಲ್ಲ, ನನ್ನ ಮಕ್ಕಳಿಗೂ ನಮ್ಮ ಕಷ್ಟಗಳು ಅರಿವಾಗಿತ್ತು. ಹೈವೇಗೆ ನಾನು ಹೊಲ ಸೀಳ್ಕೊಂಡು ಹೋಗಿರೋದ್ರಿಂದ ಆ ಬೇಲದ ಹಣ್ಣಿಂದು ಹಣ್ಣು ಕೊಟ್ಟರೆ 10 ರೂಪಾಯಿಗೆ ತಗೋಬೋದು, ಜ್ಯೂಸ್ ಮಾಡಿದರೆ ಹೇಗೆ ಅಂತ ನಮಗೆ ಅವೇರ್ನೆಸ್ ಬಂತು. ಅಲ್ಲಿ ಒಂದು ಜ್ಯೂಸ್ ಸ್ಟಾಲ್ ಮಾಡಿದ್ರು ಮಕ್ಕಳು, ಒಂದು ಗೂಡಂಗಡಿ. ಅಲ್ಲಿ ಕಾರ್ಗಳೆಲ್ಲ ನಿಲ್ಸಕ್ಕತ್ತಿದ್ರು. ಈಗ ನನ್ನ ಮಕ್ಕಳು ಅಲ್ಲೇ ನಮ್ಮ ಹೊಲದಲ್ಲೇನೆ ಒಂದು ದೊಡ್ಡ ಹೋಟೆಲ್ಲು, ಒಂದು ಆರ್ಗಾನಿಕ್ ಶಾಪು, ನಾನು ಮಾಡಿದ ಎಲ್ಲ ಉತ್ಪನ್ನಗಳು ಮೌಲ್ಯವರ್ಧನೆ ಅಲ್ಲೇ ಮಾಡಿ ಇಡ್ತೀವಿ. ಜೊತೆಗೆ ನರ್ಸರಿ ಅಂತಂದ್ರೆ ಈ ಬೇಲ್ದಣ್ಣನ ಪ್ರಚಾರ, ಇದ್ರ ವಿಚಾರ ಕೊಡೋದು, ಪ್ರಚಾರ ಮಾಡೋದು, ಇದನ್ನ ವಿನ್ಯಾಸ ಮಾಡೋದು, ಇದನ್ನೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀವಿ. ಈ ರೀತಿ ಬೇಲ ಬೆಳವಣಿಗೆ ಆಯ್ತು. ಇವಾಗ ಜನಗಳಿಗೂ ವರ್ಷ ಒಂದ್ 2,000 ಗಿಡ ಜನಗಳಿಗೆ ಹಾಕಿಸ್ತಾ ಇದೀವಿ. ಈ ಬೇಲದಲ್ಲಿ ಪೆಕ್ಟಿನ್ ಅನ್ನ ರಾಸಾಯನಿಕ ಹೃದಯ ರಕ್ತನಾಳ ಶುದ್ಧಿ ಮಾಡುತ್ತೆ, ರೈಬೋಫ್ಲಿಮಿನ್ ಬಿ ಟು ವಿಟಮಿನ್ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ, ತಂಪು ಕಾರಕ, ನಂಜುಹರ, ಪಿತ್ತಹರ, ಅದ್ಭುತ ಔಷಧಿಗಳ ಭಂಡಾರ ಬೇಲ ಸರ್. ಈ ಒಂದು ಕಾಡು ಜಾತಿ ಬೆಳೆನ ನಾಡಿಗಿಳಿಸೋದ್ರಿಂದ ಉತ್ತರ ಕರ್ನಾಟಕದ ಜನ ಏನದಿವಲ್ಲ ಎಲ್ಲ ವಲಸೆ ಬರ್ತಾ ಇದಾರೆ ಸರ್ ನಮ್ಮ ಕೃಷಿ ಕಾರ್ಮಿಕರಾಗಿ. ಯಾಕಂದ್ರೆ ಕೃಷಿಯಲ್ಲಿ ಹೆಚ್ಚು ಲಾಭ ಇಲ್ಲ ಸರ್, ಬರಕ್ಕೆ ತುತ್ತಾಗ್ತಾ ಇದೀವಿ. ಕೃಷಿ ಜೊತೆಗೆ ಅರಣ್ಯನ ಸ್ವಲ್ಪ ಹಿಡ್ಕೊಂಡ್ರೆ ಆ ಭಾಗದಲ್ಲಿ ಬೆಳೆಯುವ ಆ ಬೆಳೆಯ ಬೆಳೆ ಏನು ಅಂತ ಗುರುತಿಸ್ಕೊಂಡು ಸೀತಾಫಲ, ಬೇಲ, ಬೆಟ್ಟದಲ್ಲಿ ಸೀ ಹುಣಸೆ, ಹುಣಸೆ ಇವನ್ನೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿನ್ಯಾಸ ಮಾಡ್ಕೊಂಡ್ರೆ ರೈತ ಈ ರೀತಿ ಬರದಲ್ಲಿ ಭದ್ರವಾಗಿ ಬದುಕಬಹುದು, ಆರ್ಥಿಕವಾಗಿ ಸಬಲ ಆಗ್ಬೋದು, ಸುಸ್ಥಿರನ ಆಗ್ಬೋದು, ಬಲ ಬರದಲ್ಲಿ ಭದ್ರವಾಗಿ ಬದುಕಬಹುದು ಸರ್. ನೋಡಿ, ನಾನೊಂದು ಜೋಡಿ ಜೀವಿಗಳ ಕೃಷಿ ಯಾತ್ರೆ ಅಂತ ಒಂದು ಪ್ರವಾಸ ಮಾಡಿದೆ, ಗಂಡ ಹೆಂಡ್ತಿದ್ದಾರೆ ನನ್ನ ಜೊತೆ ಬರಬೇಕು ಅಂತ. ಅವಾಗ ಬಂದಾಗ ಸಿರ್ಸಿ ಶಂಕರ್ ಹೆಗ್ಡೆ ಅವರ ಮಲೆನಾಡಿಗೆ ಹೋದೆ, ಸಿರ್ಸಿಗೆ, ಅಲ್ಲಿ ಮಲೆನಾಳೆ ಅಂತ. ಅಲ್ಲಿ ಹೋದಾಗ ಅವರೊಂದು ಮಾತು ಹೇಳಿದ್ರಿ ಏನಂತಂದ್ರೆ, ಆ ಮಾತು ನನಗೆ ಬಹಳ ಕಣ್ಣು ತೆರೆಸಿರ್ತಕ್ಕಂಥ ಮಾತು ಸರ್. ಇಲ್ಲಿ ಮಲೆನಾಡು ಗುಡ್ಡ ಬೆಟ್ಟ ಜಾಸ್ತಿ, ಅರಣ್ಯ ಭೂಮಿನೇ ಜಾಸ್ತಿ, ಇಲ್ಲಿ ಸರ್ಕಾರಿ ಭೂಮಿ 80%, ರೈತರ ಭೂಮಿ 20% ಅಂದ್ರು. ನಮ್ಮಲ್ಲಿ ನೀವು ಹಿರಿಯೂರರು ಅಂತೀರಿ, ಐಮಂಗಲ ತಾಲೂಕ್ನಾಗ ಒಬ್ಬೊಬ್ರು 100 ಎಕರೆ 50 ಎಕರೆ ಇದೆ ಸರ್. ನಾನೆಲ್ಲ ಅಡ್ಡಾಡಿರೋದಕ್ಕೆ ಗೊತ್ತು, ಇಷ್ಟೊಂದು ಭೂಮಿ ಇರ್ತಕ್ಕಂಥವ್ರು ನಾವ್ಯಾಕೆ ಬಡವರಾದ್ವಿ, ಇವ್ರು ಯಾಕೆ ಶ್ರೀಮಂತರಾದ್ರು? ನಮ್ಮನ್ನೆಲ್ಲ ಅವರು ಕೆಲವಾರು ತಿಂಗಳು ಬದುಕಿಸಿ ಮುಂಗಾರಿಗೆ ವಾಪಸ್ ಕಳಿಸ್ತಾರೆ. ಅಂದ್ರೆ 20% ಭೂಮಿ ಇರೋರು ನಮಗೆ ರಕ್ಷಣೆನೂ ಕೊಡ್ತಾರೆ, ಆರ್ಥಿಕತೆ ಹೆಚ್ಚು ಮಾಡ್ತಾರೆ. ಆದ್ರೆ ನಾವ್ಯಾಕೆ ಈ ರೀತಿ ಹೋದ್ವಿ ಅಂತಂದ್ರೆ, ನಾವು ಗಿಡ ಮರ ಆಧಾರಿತ ಕೃಷಿನ ಮಾಡಬೇಕು. ಎಲ್ಲಾ ಬೆಳೆಗಳು ಪಂಚಭೂತಗಳಿಂದಲೇ ಬೆಳೆಯೋದು, ಪಂಚಭೂತಗಳನ್ನು ವರ್ಷ ಪೂರ್ತಿ ಸ್ವೀಕರಿಸಿ ಹೆಚ್ಚು ಆದಾಯ ಕೊಡ್ತಕ್ಕಂಥ ಗಿಡ ಮರಗಳು ಮಾತ್ರ ಸರ್. ಅದ್ರ ಗಡ್ಡೆ ಗೆಣಸುಗಳನ್ನು ನಾವು ಸೇರಿಸ್ಕೋಬೇಕು, ಅವಾಗ ಏನಾಗುತ್ತೆ, ನಾವು ಸಮೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದೆಲ್ಲ ದೊಡ್ಡ ದೊಡ್ಡರೆಲ್ಲ ಯೋಚನೆ ಮಾಡ್ಬೇಕು ಸರ್. ಇದು ಉತ್ತರ ಕರ್ನಾಟಕದವರು ಬಹಳ ಭಿಕಾರಿಗಳಾಗ್ತಾ ಇದೀವಿ ಕೃಷಿ ಮಾಡಿ. ಕೃಷಿ ಜೊತೆಗೆ ಅರಣ್ಯ ಕೃಷಿ ಆಗ್ತಕ್ಕಂತ ಇಂಥ ಬೆಳೆಗಳಿಗೆ ಈ ಸಬ್ಸಿಡಿಗಳು ಕೊಡ್ತಾರಲ್ಲ, ಇಂಥ ಗಿಡಗಳನ್ನೆಲ್ಲ ಕೊಟ್ಟು ನಮ್ಮನ್ನೆಲ್ಲ ಮೇಲೆ ಎತ್ತಬೇಕು ಸರ್. ಅನ್ನ ಎಲ್ಲರಿಗೂ ಬೇಕು, ಅನ್ನದ ಋಣ ಎಲ್ಲರಿಗೂ ಇದೆ ಸರ್. ಅನ್ನ ರೈತ ಅನ್ನದ ಜೊತೆಗೆ ಪ್ರಾಣ ಕೊಡ್ತಾನೆ ಸರ್. ಪ್ರಾಣ ಅಂದ್ರೆ ಉಸಿರು, ಉಸಿರು ಉತ್ಪತ್ತಿ ಆಗುವಾಗದು ಹಸಿರಿನಿಂದ, ಹಸಿರು ಉತ್ಪತ್ತಿ ಮಾಡಾನೆ ರೈತ ಅಲ್ಲ ಸರ್. ಇವನ್ನ ಎಲ್ಲರೂ ಸೇರಿ ರಕ್ಷಣೆ ಮಾಡಬೇಕಾಗಿದೆ, ಅವನ್ನ ಉಳಿಸಬೇಕಾಗಿದೆ. ಈ ರೀತಿ ಮಾಡ್ಲಿಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಸರ್. ಮಠ ಮಾನ್ಯಗಳು, ಸರ್ಕಾರ, ಇಲಾಖೆ, ಆಮೇಲೆ ದೊಡ್ಡ ದೊಡ್ಡ ಶ್ರೀಮಂತರು ಇರೋರು, ಚೆನ್ನಾಗಿರ್ತಕ್ಕಂಥವ್ರು ರೈತರನ್ನ ದತ್ತು ತಗೋಬೇಕು ಸರ್ ಇಂಥವನ್ನೆಲ್ಲ ಮಾಡ್ಲಿಕ್ಕೆ. ಅವಾಗ ಅನುಕೂಲ ಆಗುತ್ತೆ ಅಂತ ನನ್ನ ಒಂದು ಮಾತು ಸರ್. ಇಷ್ಟು ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮ ಸಂಸ್ಥೆಗೆ ನಿಮಗೆ ಧನ್ಯವಾದಗಳು, ನಮಸ್ತೆ. ಧನ್ಯವಾದಗಳು. ಈ ಒಂದು ವಿಚಾರ ಬಹಳ ಮುಖ್ಯವಾಗಿ ವಿಶೇಷವಾಗಿ ರೈತರಿಗೆ ಬಹಳ ಉತ್ತಮವಾದಂಥ ಸಲಹೆ ಕೊಟ್ಟಿದ್ದೀರಾ. ಇದು ನಿಮ್ಮಂಥ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿ ಅದರದ್ದು ಅನುಭವವನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ ಅಂತಂದ್ಬಿಟ್ಟು ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಇನ್ನೊಂದೇನು ಅಂದರೆ, ಈಗ ನೀವು ಹೇಳಿದ್ರಿ ಸಾಮಾನ್ಯವಾಗಿ 1 ಎಕರೆ ಪ್ರದೇಶದಲ್ಲಿ ಎಷ್ಟು ಹಾಕ್ಬೋದು ಸರ್? ಇದು 1 ಎಕರೆಗೆ ಹೈ ಡೆನ್ಸಿಟಿ ಮಾಡ್ಬೋದು ಸರ್. ಇದು ಒಂದೇ ಬೆಳೆ ಮಾಡ್ತೀವಿ ಅಂತಂದ್ರೆ ತಾಕತ್ ಇದ್ದರೆ ಮಾಡ್ಬೋದು, ಆದ್ರೆ ಮಾಡಬಾರ್ದು. ಹೈ ಡೆನ್ಸಿಟಿ ಅಂತಂದ್ರೆ 15-20 ಅಡಿಗೂ ಒಂದೊಂದು ಹಾಕ್ಬೋದು, 30 ಅಡಿ ವಿನ್ಯಾಸ ಮಾಡಿದ್ರೆ ಒಂದು 60 ಗಿಡಗಳು ಬೀಳ್ತವೆ. ಅದರಲ್ಲಿ ಮಧ್ಯಂತರ ಬೇರೆ ಬೇರೆ ಗಿಡಗಳನ್ನ ಹಾಕ್ಬೇಕು. ಇದು ಮರ ಆಗುವ ಬೆಳೆ, ಗಿಡ ಆಗುವ ಬೆಳೆಗಳನ್ನ ಜೊತೆ ಜೋಡಿಸ್ಕೋಬೇಕು. ಅವಾಗ ಬಯೋಡೈವರ್ಸಿಟಿ ನಿರ್ಮಾಣ ಆಗುತ್ತೆ, ರೈತರಿಗೆ ನಿರಂತರ ಆದಾಯ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಾನು ಒಂದು ಪ್ರಯೋಗ ಮಾಡಿದ್ದೀನಿ ನಮ್ಮ ತಮ್ಮನೊಂದರ್ಗೆ ಜೀವನವನ ಅಂತ, ಅದರಲ್ಲಿ ಇದೆಲ್ಲ ಸಾಧ್ಯತೆಗಳಾಗಿದ್ದಾವೆ. ಈ ರೀತಿ ಅದರೊಳಗಡೆ ಸೀತಾಫಲ, ಬೆಟ್ಟದಲ್ಲಿ ಬಾಡ್ಬರಿಕ್ಚರಿ, ಸೀ ಹುಣಸೆ ಇಂಥವನ್ನೆಲ್ಲ ಮಧ್ಯ 15 ಅಡಿ ಅಂತರದಲ್ಲಿ ನಿಂಬೆ ಇಂಥವನ್ನೆಲ್ಲ ಹಾಕೊಂಡ್ಬಿಟ್ರೆ ಅವರ ಆರ್ಥಿಕತೆನೂ ಚೆನ್ನಾಗಾಗಲಿಕ್ಕೆ ಸಹಕಾರ ಆಗುತ್ತೆ. 30 ಅಡಿ ಅಂತರ ಕೊಟ್ರೆ ಇದು ಒಂದು ಮರ, ಅದೇ ನಿಮ್ಮಲ್ಲೇನೆ ಆ ಮರಡಿಹಳ್ಳಿ ಅಂತ ಇದೆ. ಆ ಮರಡಿಹಳ್ಳಿಯಲ್ಲಿ ಒಬ್ಬ ರೆಡ್ಡಿ ಅವರ ಮನೆಗೆ ನಮ್ಮ ಮನೆಗೆ ಬಂದಿದ್ರು ಅವರು. ಸರ್, 20-30 ಚೀಲ ಒಂದು ಮರದಲ್ಲಿ ಬಂತು ಅಂತ ಹೇಳಿದ್ರು. ಏನಪ್ಪ ಚಿಕ್ಕ ಚೀಲ, ದೊಡ್ಡ ಚೀಲ, ದೊಡ್ಡ ಚೀಲ ಅಂತ ಹೇಳಿದ್ರು ಅವರು. ಅಂದ್ರೆ 10-20 ಕ್ವಿಂಟಲ್ ಇಳುವರಿ ಬರ್ತಕ್ಕಂಥ ಸಾಮರ್ಥ್ಯ ಬೇಲಾಕಿದೆ ಸರ್. 50 ರೂಪಾಯಿ ಕೆಜಿ ಹಾಕಿದ್ರು ಅಂದ್ಕೊಂಡ್ರೆ ಎಷ್ಟೋ 1,000 ಒಂದು ಮರದಿಂದ ಆಗುತ್ತೆ ಸರ್. ಇಲ್ಲಿ ಮಹಾತ್ಮ ಇಲ್ಲಿ ಒಬ್ರು ಕುತ್ಕೊಂಡಿದ್ದಾರೆ, 4 ಮರಗಳಿದಾವೆ, ನನ್ನ ಕಂಡುಬಿಟ್ಟು 4,00,000 ರೂಪಾಯಿ ಜ್ಯೂಸ್ ಮಾಡಿ ಸಂಪಾದಿಸಿದ್ದಾರೆ 4 ಮರಗಳಲ್ಲಿ. ಅಂದ್ರೆ ಇದು ಅಮೂಲ್ಯವಾಗಿರ್ತಕ್ಕಂಥ ಮರ ಸರ್, ಔಷಧೀಯ ಮರ ಸರ್. ಇದು ಇಡೀ ದೇಶಕ್ಕೆಲ್ಲ, ವಿಶ್ವಕ್ಕೆ ಬೇಕು ಸರ್. ಇದು ಹಾರ್ಟ್ ಅಟ್ಯಾಕ್ ಕಡಿಮೆ ಮಾಡುತ್ತೆ, ಶುಗರ್ ಬರದಂಗೆ ನೋಡುತ್ತೆ, ಮಹಿಳೆಯರ ಋತುಚಕ್ರದ ಸಮಸ್ಯೆ ಕಡಿಮೆ ಮಾಡುತ್ತೆ. ಈ ರೀತಿ ಅದ್ಭುತ ಔಷಧಿಗಳ ಭಂಡಾರ ಸರ್. ಇದು 30 ಅಡಿಗೊಂದು ಹಾಕಿ ಇದನ್ನ ನಾವು ಬೆಳೆಸಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ ಸರ್. ಆಮೇಲೆ ಇದಕ್ಕೆ ಹೆಚ್ಚು ನೀರು ಬೇಕಾಗುತ್ತಾ ಅಥವಾ ಸಾಮಾನ್ಯವಾಗಿ ಮಳೆ ಆಧಾರಿತವಾಗಿ ಇದು ಬೆಳೆ ಬಂದ್ಬಿಡುತ್ತೆ? ಇದು 1-2 ವರ್ಷ, ಮೊದಲೇ ವರ್ಷ ಬಹಳ ವೇಗವಾಗಿ ಬೆಳೆಯಲ್ಲ ಸರ್, ಬೇರ್ ಬೆಳೆಸಿ ಹೇಳುತ್ತೆ. ಇದು ಯಾಕಂದ್ರೆ 100 ವರ್ಷ 200 ವರ್ಷ ಬೆಳೀತಕ್ಕಂತ ಮರ ಆಗಿರೋದ್ರಿಂದ ಪ್ರಕೃತಿಯಲ್ಲಿ ಬದುಕಬೇಕಂತಂದ್ರೆ ಅದು ಮೊದಲು ಬೇರ್ ಬೆಳೆಸ್ಕೊಂತತ್ತೆ, ದೀರ್ಘಾವಧಿ ಬೆಳೆಗಳು. ಹಾಗಿದ್ದು ಬೇರ್ ಬೆಳೆಸ್ಕೊಂತತ್ತೆ, ಮೊದಲೇ ವರ್ಷ ತುಗುಡಿಸ್ಕೊತ ಸರ್, 2ನೇ ವರ್ಷದಿಂದ ಪಿಕಪ್ ಆಗುತ್ತೆ. ಹಾಗಾಗಿ ಇದು ಎಲ್ಲ ಬರ ನಿರೋಧಕ ಶಕ್ತಿ ಹೊಂದಿದೆ. ಇಡೀ ನಮ್ಮ ದೇಶದ ಎಲ್ಲಾ ಭಾಗದಲ್ಲಿ ಬೆಳೀತೈತೆ, ಕರಾವಳಿಯಲ್ಲಿ ಕಡಿಮೆ ಇದೆ ಅಷ್ಟೇ. ಶ್ರೀಲಂಕಾದಲ್ಲಿ ಇದು ದೇಶದ ಫಲ ಸರ್. ನೇಪಾಳದಲ್ಲಿ ಇದನ್ನ ಈ ಮರಕ್ಕೆ ಮಹಿಳೆಯನ್ನ ಮೊದಲು ಮದುವೆ ಮಾಡಿ ಆಮೇಲೆ ಗಂಡು ಮಕ್ಕಳಿಗೆ ಮಾಡ್ತಾರಂತೆ ಬಂದು. ಆಮೇಲೆ ಇದು ಎಲ್ಲಾ ದೇವರಿಗೂ ಪ್ರಿಯ ಸರ್. ಇದು ಕಪಿತ್ ಜಂಬು ಫಲಸಾರ ಭಕ್ಷತೆಂಬ ಅಂತ ಹೇಳ್ತೀವಿ. ಕಪಿತ್ ಅಂದ್ರೆ ಬೇಲ್ದಣ್ಣು ಗಣಪತಿಗೆ ಅಂತ, ಜೊತೆಗೆ ಶಿವನ ರುದ್ರಾಭಿಷೇಕ ಬೇಕು ಅಂತ ಬರ್ತಾರೆ ನಮ್ಮ ಮನೆಗೆ. ಆಮೇಲೆ ರಾಮನವಮಿಯಲ್ಲಿ ಬೇಲದ ಹಣ್ಣಿನ ಪಾನಕ ಅಂತ ಬೆಂಗಳೂರು ಜನ ಕುಡಿತೀರಿ. ಈ ರೀತಿ ಎಲ್ಲಾ ದೇವತೆಗಳಿಗೂ ಬೇಕು ಅಂದ್ರೆ ಅದೇ ದೇವತೆ ಸ್ವರೂಪ ನೀವು. ಇದರಿಂದ ಅನೇಕ ರೋಗಗಳು ಕಡಿಮೆ ಆಗ್ತವೆ. ಇದೊಂದು ವಾರದಲ್ಲಿ ಒಂದಿನ 2 ದಿನ ಕಂಜ್ಯೂಮ್ ಮಾಡೋ ವ್ಯವಸ್ಥೆ ನಮ್ಮ ಜನಗಳಿಗೆ. ಕಾಫಿಯಲ್ಲಿ ಕೆಫಿನ್ ಇದೆ, ಟೀಯಲ್ಲಿ ಟ್ಯಾನಿನ್ ಇದೆ, ಅದನ್ನ ಸೃಷ್ಟಿ ಮಾಡಿದೀವಲ್ಲ. ಹಂಗೆ ಬೇಲದಲ್ಲಿ ಇರ್ತಕ್ಕಂಥ ಅಂಶಗಳು ಜನಗಳಿಗೆ ತಿಳಿಸಿದ ಇದನ್ನ ವಾರದಲ್ಲಿ 2 ದಿನ 3 ದಿನ ಈ ಬೇಲನ ಯಾವ ರೀತಿ ಬೇಕಾದ್ರೂ ನಮಗೆ ಉಪಯೋಗ ಮಾಡುವ ಒಂದು ಔಷಧಿಯುಕ್ತ ಒಂದು ಪಾನೀಯವಾಗಿಯೋ ಪೌಡರ್ ಆಗಿಯೋ ಮಾಡಿ ಕೊಡ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕಾಗಿದೆ ಸರ್. ಬಹಳ ಬಹಳ ವಿಶೇಷವಾಗಿ ನೀವು ಈ ಒಂದು ಮಾಹಿತಿಯನ್ನು ಹಂಚ್ಕೊಂಡಿರೋದು. ಈಗಿನ ಪರಿಸ್ಥಿತಿನಲ್ಲಿ ಏನು, ಈಗ ಹವಾಮಾನ ಬದಲಾವಣೆ ಆಗ್ತಾ ಇದೆ, ಈ ಮಳೆ ಏರುಪೇರು ಆಗ್ತಾ ಇದೆ, ಕೆಲವು ಕಡೆ ಮಳೆ ಬರೋದಿಲ್ಲ, ಅದಕ್ಕೆ ಹೊಂದಾಣಿಕೆ ಮಾಡ್ಕೋಬೇಕು ಅಂತ ಎಲ್ಲ ರೀತಿಯಲ್ಲೂ ಸರ್ಕಾರಗಳು ಮತ್ತೆ ರೈತರು ಮತ್ತೆ ಎಲ್ಲ ಸಂಸ್ಥೆಗಳು ಸಂಘ ಸಂಸ್ಥೆಗಳು ಪ್ರಯತ್ನ ಮಾಡ್ತಿದ್ದಾವೆ. ಈ ನಿಟ್ಟಿನಲ್ಲಿ ನೀವು ಹೇಳಿರ್ತಕ್ಕಂಥ ಹವಾಮಾನ ಬದಲಾವಣೆಗೆ ಹೊಂದ್ಕೋಬೇಕು ಅಂತ ನೀವು 25 ವರ್ಷದಿಂದನೇ ಕಂಡುಕೊಂಡಿರತಕ್ಕಂಥದ್ದು ಬಹಳ ಮಹತ್ವವಾದ ವಿಚಾರ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಿಮಗೆ ಏನು ನಿಮ್ಮ ಒಂದು ಅನುಭವವನ್ನು ಹಂಚ್ಕೊಂಡ್ರಿ, ಇದು 1000 ಜನ ರೈತರಿಗೆ ಇದರದ್ದು ಪ್ರಯೋಜನ ಆಗಬೇಕು, ಇದನ್ನು ನಾವು ಯಾವ ರೀತಿ ತಗೊಂಡೋಗ್ಬೇಕು, ಮುಂದೆ ನಿಮ್ಮ ಒಂದು ಏನು ಜಮೀನಿದೆ ಆ ಜಮೀನಿಗೆ ಭೇಟಿ ಮಾಡಿಸೋದೇ ಆಯಿತು, ನಿಮ್ಮ ಹತ್ರ ಸಲಹೆ ಸೂಚನೆಗಳು ತಗೊಳ್ಳೋದೇ ಆಯಿತು, ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ನೀವು ಇವತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿ ಬಹಳ ಉಪಯುಕ್ತ ಆಗಿದೆ. ಹಾಗಾಗಿ ನಿಮಗೆ ನಮ್ಮ ಸಂಸ್ಥೆ ವತಿಯಿಂದ ಬಹಳ ಧನ್ಯವಾದಗಳು. ಮತ್ತು ನಿಮ್ಮನ್ನು ಬಳಕೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು ಬೆಳೆಯನ್ನು ಅಭಿವೃದ್ಧಿಪಡಿಸ್ಬೋದು, ಯಾವ ರೀತಿ ರೈತರ ಒಂದು ಸಂಪನ್ಮೂಲವನ್ನು ವೃದ್ಧಿಸ್ಬೋದು ಅನ್ನತಕ್ಕಂಥ ವಿಚಾರನ್ನ ನಾನು ನಿಮ್ಮ ಮುಂದೆ ಚರ್ಚೆ ಮಾಡಿ ಮುಂದೆ ತಗೊಂಡು ಹೋಗ್ತೀನಿ. ಓಕೆ ಸರ್. ಮತ್ತೆ ಇನ್ನೊಂದು, ಈಗ ನನ್ನ ವ್ಯವಸ್ಥೆನೆಲ್ಲ ಮಕ್ಕಳು ನೋಡ್ಕೊಂಡು ಹೋಗಾರ ಸರ್. ಈಗ ನಾನು ಇವಾಗ ಕರೆದತ್ತಕ್ಕೆ ಹೋಗೋದು, ಮೆರೆದತ್ತ ನೋಡೋದು, ಕೇಳಿದ್ದ ಬೋಗಳದು ಸರ್. ಈ ರೀತಿ ಈ ಬೇಲಕ್ಕೆ ಯಾರು ಕರೆದ್ರು ಹೋಗ್ತೀನಿ, ಎಲ್ಲಿಗೆ ಬೇಕಾದ್ರು ಹೋಗ್ತೀನಿ. ಇದು ಬೇಲ ಒಂದು ವಾಣಿಜ್ಯ ಬೆಳೆ, ರೈತನಿಗೆ ಆಗಬೇಕು ಅನ್ನೋದೇ ನನ್ನ ಮಹದಾಗುತ್ತೆ. ಓಕೆ ಸರ್, ನಮಸ್ತೆ. ನಮಸ್ತೆ. ಕೇಳುಗರೆ ಮತ್ತು ರೈತ ಬಾಂಧವರೇ, ಇವತ್ತು ನಾವು ಮೀನುಗಾರಿಕಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಮಾಡಿಕೊಡ್ಬಿದ್ದೇವೆ. ನಮ್ಮ ಜೊತೆಗೆ ಇವತ್ತು ಪ್ರಾಧ್ಯಾಪಕರಾಗಿ ನಿವೃತ್ತರಾಗಿರುವ ಡಾಕ್ಟರ್ ಪ್ರಭುದೇವ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಮಗೆ ಈ ಹವಾಮಾನ ಬದಲಾವಣೆಯಿಂದ ಮೀನುಗಾರಿಕೆ ಮತ್ತು ಮೀನು ಕೃಷಿಗೆ ಯಾವ ರೀತಿ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಪ್ರಭುದೇವ್ ಅವರೇ ಮಾಹಿತಿ ಮಾಡಿಕೊಡಿ. ಈಗ ಸಾಮಾನ್ಯವಾಗಿ ಹವಾಮಾನ ಬದಲಾವಣೆ ಅಂತ ಹೇಳಿದ್ರೆ ವಿಶ್ವದ ಪ್ರತಿಯೊಂದು ಜೀವಿ ಅಥವಾ ಸಸ್ಯಜೀವಿ ಇರ್ಬೋದು ಅಥವಾ ಮನುಷ್ಯ ಜೀವಿ ಇರ್ಬೋದು ಅಥವಾ ಪ್ರಾಣಿಗಳಿರ್ಬೋದು, ಪ್ರತಿಯೊಂದರ ಮೇಲೂ ಕೂಡ ಅದು ಪ್ರಭಾವ ಬೀರ್ತದೆ. ತಮಗೆಲ್ಲ ಗೊತ್ತಿದೆ ಅಗ್ರಿಕಲ್ಚರ್ ಮೇಲೆ ಭಾಳಷ್ಟು ಪರಿಣಾಮ ಬೀರ್ತದೆ, ಅದೇ ರೀತಿ ಮೀನುಗಾರಿಕೆ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತದೆ. ಮೀನುಗಾರಿಕೆನ ಸಾಮಾನ್ಯವಾಗಿ ನಾವೇನು ಹೇಳ್ತೀವಿ, ಮೀನುಗಾರಿಕೆ ಅಂದ ತಕ್ಷಣ ನಮಗೆ ಬರೋದು ಮೀನನ್ನು ಹಿಡಿದು ತರ್ತಕ್ಕಂಥದ್ದು. ಇದನ್ನು 3 ಇದರಲ್ಲಿ ಮಾಡ್ತಾರೆ. ಸಮುದ್ರದಿಂದ ಮೀನು ಹಿಡ್ಕೊಂಡು ಬರ್ತಾರೆ, ಅದಾದಮೇಲೆ ಅಳಿವೆ ಪ್ರದೇಶ, ನಾವು ಎಸ್ಚುರಿ ಅಂತ ಹೇಳ್ತೀವಲ್ಲ, ಸಮುದ್ರ ಅಂದರೆ ನದಿಗಳು ಸಮುದ್ರವನ್ನು ಯಾವ ಇದರಲ್ಲಿ ಸೇರ್ತಾವಲ್ಲ ಅಂತ ಜಾಗಕ್ಕೆ ಎಸ್ಚುರಿ ಅಥವಾ ಅಳಿವೆ ಪ್ರದೇಶ ಅಂತ ಹೇಳ್ತಾರೆ ಅಥವಾ ಕರಾವಳಿ ಪ್ರದೇಶ ಅಂತ ಹೇಳ್ತಾರೆ. 3ನೇದಾಗಿ ಒಳನಾಡು ಮೀನುಗಾರಿಕೆ ಅಂತೇಳಿ, ಈಗ ನದಿ ಕೆರೆ ಸರೋವರಗಳಲ್ಲಿ ಮೀನನ್ನು ಇಡುತ್ತಿರ್ತಾರೆ, ಇದ್ರ ಮೇಲೆ ಸಾಕಷ್ಟು ಪರಿಣಾಮ ಬೀರ್ತದೆ. ಇನ್ನೊಂದು ಡಾಕ್ಟರ್ ಪ್ರಭುದೇವ್ ಅವರೇ, ಈ ಒಳನಾಡು ಮೀನುಗಾರಿಕೆಯ ನೇರ ಹವಾಮಾನ ಬದಲಾವಣೆಯಿಂದ ಏನ್ ಪರಿಣಾಮ ಆಗುತ್ತೆ? ಈಗ ಸಾಮಾನ್ಯವಾಗಿ ಏನಾಗುತ್ತೆ ಅಂದ್ರೆ, ಇತ್ತೀಚಿನ ದಿನಗಳಲ್ಲಿ ಒಳನಾಡು ಮೀನುಗಾರಿಕೆ ಏನೆಲ್ಲ ಬಹಳಷ್ಟು ಪ್ರಾಮುಖ್ಯತೆ ಪಡೀತಾ ಇದೆ. ಒಳನಾಡು ಮೀನುಗಾರಿಕೆ ಅಂತಂದ್ರೆ ನಾವು ಈಗ ನದಿಗಳಲ್ಲಿ ಕೆರೆಗಳಲ್ಲಿ ಸರೋವರಗಳಲ್ಲಿ ಮೊದಲೇನ್ ಮಾಡ್ತಿದ್ವಿ, ಏನ್ ಸಿಗ್ತದ ಅಷ್ಟು ಮಾತ್ರ ಮೀನನ್ನ ಹಿಡಿದು ತಗೊಂಡ್ ಬಂದು ಮೀನುಗಾರರು ಅವರು ಜೀವನ ಮಾಡ್ತಾ ಇದ್ರು. ಬಟ್ ಇವಾಗ ಏನಾಗಿದೆ ಅಂದ್ರೆ ಇಂಟೆನ್ಸಿವ್ ಅಂದ್ರೆ ನಮ್ಮ ದೇಶದಲ್ಲಿ ಜಾಸ್ತಿ ಒತ್ತು ಕೊಡೋದ್ರಿಂದ ನದಿಗಳಿಗೆ ರ್ಯಾಂಚಿಂಗ್ ಅಂತ ಮಾಡ್ತೀವಿ ನಾವು. ಹೊರಗಡೆ ಮರಿಗಳನ್ನು ಉತ್ಪತ್ತಿ ಮಾಡಿ ಅವು ದೊಡ್ಡವಾದ್ಮೇಲೆ ನದಿಗಳಿಗೆ ಬಿಡ್ತೀವಿ. ಅವಾಗ ಏನಾಗುತ್ತೆ, ನದಿಗಳಲ್ಲಿರ್ತಕ್ಕಂಥ ಮೀನಿನ ಉತ್ಪತ್ತಿ ಜಾಸ್ತಿ ಮಾಡ್ತೀವಿ. ಒಂದು ಈ ಕೆರೆಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಬೆರಳುದ್ದದ ಗಾತ್ರದ ಮೀನುಗಳನ್ನ ಕಮರ್ಷಿಯಲ್ ಇಂಪಾರ್ಟೆಂಟ್ ಅಂದ್ರೆ ನಮಗೆ ಪೂರಕವಾಗಿ ಏನಿರ್ತಾವಲ್ಲ ಜಾಸ್ತಿ ಬೇಡಿಕೆ ಇರ್ತಕ್ಕಂಥ ಮೀನುಗಳನ್ನ ಮರಿಗಳನ್ನ ಬೇರೆ ಕಡೆ ಚಾಚರಿಗಳಲ್ಲಿ ಉತ್ಪತ್ತಿ ಮಾಡಿ ಅದನ್ನ ಬಿಟ್ಬಿಟ್ಟು ಅಲ್ಲಿ ಕೆರೆಗಳಲ್ಲಿ ಸರೋವರಗಳಲ್ಲಿ ಜಾಸ್ತಿ ನಾವು ಮೀನನ್ನು ಉತ್ಪತ್ತಿ ಮಾಡಕ್ ಬರ್ತೀವಿ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ಬಿಡುತ್ತೆ ಅಂತಂದ್ರೆ ಹವಾಮಾನ ಬದಲಾವಣೆ ತುಂಬಾ ಜಾಸ್ತಿ ಆದಾಗ ಅವುಗಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ಸೃಷ್ಟಿ ಆಗೋದಿಲ್ಲ. ಸೃಷ್ಟಿ ಆಗ್ಲಿಲ್ಲ ಅಂದಾಗ ಅವುಗಳ ಮೀನಿನ ಒಂದು ಬೆಳವಣಿಗೆ, ಬದುಕುಳಿಯೋದಕ್ಕೆ ಅಥವಾ ನೈಸರ್ಗಿಕ ಆಹಾರ ಉತ್ಪತ್ತಿ ಎಲ್ಲಾದ್ರ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಇನ್ನ ನಾವು ಇನ್ನೂ ಮುಂದುವರಿಬೇಕು ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಮೀನು ಮರಿ ಉತ್ಪತ್ತಿ ಮಾಡೋದಕ್ಕೆ ಸಾಕಷ್ಟು ನಮಗೆ ಒಂದು ಒತ್ತು ಕೊಡ್ತಾ ಇದೀವಿ. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ನಾವು ಉದಾಹರಣೆಗೆ ಹೇಳಬೇಕು ಅಂತಂದ್ರೆ ಈ ಉಷ್ಣಾಂಶದ ಬದಲಾವಣೆ, ಹವಾಮಾನ ಬದಲಾವಣೆಯಲ್ಲಿ ಉಷ್ಣಾಂಶ ಬಹಳಷ್ಟು ವ್ಯತ್ಯಾಸ ಕಂಡು ಬರೋದ್ರಿಂದ ಉದಾಹರಣೆಗೆ ಏನ್ ಮಾಡ್ತೀವಿ, ಉದಾಹರಣೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ದೊಡ್ಡವಾದ ಮೀನುಮರಿ ಉತ್ಪತ್ತಿ ಕೇಂದ್ರ ಭದ್ರಾವತಿ ಬಿಆರ್ ಪ್ರಾಜೆಕ್ಟ್ ಅಲ್ಲಿ ಅಲ್ಲಿ ಏನಾಗ್ಬಿಡುತ್ತೆ, ಕೆಲಸರಿ ಮೋಡ ಮುಚ್ಚಿದ ವಾತಾವರಣ ಬರುತ್ತೆ. ಮೋಡ ಮುಚ್ಚಿದ ವಾತಾವರಣ ಜಾಸ್ತಿ ದಿನಗಳ ಮುಂದುವರೆದಾಗ ಏನಾಗ್ಬಿಡುತ್ತೆ ಅಂದ್ರೆ ಅಲ್ಲಿ ಟೆಂಪರೇಚರ್ ಡೌನ್ ಆಗ್ಬಿಡುತ್ತೆ. ಟೆಂಪರೇಚರ್ ಡೌನ್ ಆದಾಗ ಏನಾಗ್ಬಿಡುತ್ತೆ, ಕಡಿಮೆ ಆದಾಗ ಅಲ್ಲಿ ಮೀನು ಮೊಟ್ಟೆ ಇಡಬಹುದು, ಬಟ್ ಮೊಟ್ಟೆಗಳು ಒಡೆದ್ ಮರಿ ಮಾಡಕ್ ಆಗೋದಿಲ್ಲ, ಹ್ಯಾಚ್ ಆಗೋದಿಲ್ಲ. ಓಕೆ, ಇದು ಒಂದು. ಹ್ಯಾಚ್ ಆದ್ರೂ ಕೂಡ ಅಲ್ಲಿ ನೈಸರ್ಗಿಕ ಆಹಾರ ಉತ್ಪತ್ತಿ ಅವಕ್ಕೆ ಬೇಕಾಗಿರ್ತಕ್ಕಂಥ, ಬಾಯಿ ಓಪನ್ ಆದ ತಕ್ಷಣ ಆಹಾರ ತಿನ್ಬೇಕು. ಅಲ್ಲಿ ನೈಸರ್ಗಿಕ ಆಹಾರ ಇದ್ರೆ ಬದುಕುಳಿಯ ಜಾಸ್ತಿ ಆಗುತ್ತೆ. ಅಲ್ಲಿ ನೈಸರ್ಗಿಕ ಆಹಾರ ಜಾಸ್ತಿ ಇಲ್ದ ಇದ್ದಾಗ ಅದೇನಾಗ್ಬಿಡುತ್ತೆ, ಅವು ಬದುಕುಳಿಯೋದ ಕಷ್ಟ. ಈ ಒಂದು. ಎರಡನೇದು ಪ್ರೌಢಾವಸ್ಥೆ ಮೀನು ಬಂದಿರುತ್ತೆ, ಅದು ನಮ್ಗೆ ಅನ್ಕೋಬಹುದು ಮೀನು ಮಾತಾಡಲ್ಲ ಅದಕ್ಕೇನು ಗೊತ್ತಾಗಲ್ಲ ಬಿಡು ಅದಕ್ಕೇನು ಒಂದು ಬಂದ್ಬಿಟ್ರೆ ಅದು ಮರಿ ಹಾಕತ್ತೆ, ಬಟ್ ಅದು ಬಹಳಷ್ಟು ಸೆನ್ಸಿಟಿವ್ ಇರುತ್ತೆ. ಯಾಕಂತಂದ್ರೆ ಅದಕ್ಕೆ ಪೂರಕವಾದ ವಾತಾವರಣ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಮರಿ ಉತ್ಪತ್ತನೆ ಮಾಡೋದಿಲ್ಲ, ಬದುಕಲ್ಲ ಅಂತಾನೆ. ಸೊ ಇದು ವಾತಾವರಣ ಬದಲಾವಣೆನ ಅದನ್ನ ಬಹಳಷ್ಟು ಸೆನ್ಸ್ ಆಗುತ್ತೆ ಅದಕ್ಕೆ ಮೀನಿಗೆ. ಸೊ ಈ ತರ ನಮ್ಮ ಮೀನು ಮರಿ ಉತ್ಪತ್ತಿ ಮೇಲೆನೂ ಕೂಡ ಸಾಕಷ್ಟು ಪರಿಣಾಮಗಳು ಬೀರ್ತವೆ. ಡಾಕ್ಟರ್ ಪ್ರಭುದೇವ್ ಅವರೇ, ಈ ಒಳನಾಡು ಮೀನು ಕೃಷಿಯಲ್ಲಿ ಹವಾಮಾನ ಬದಲಾವಣೆಯ ಮೇಲೆ ಯಾವ ತರ ಪರಿಣಾಮ ಉಂಟಾಗುತ್ತೆ? ಯಾವ ತರ ಪರಿಣಾಮ ಅಂತಂದ್ರೆ ಉದಾಹರಣೆಗೆ ನಂದೇ ಒಂದು ಎಕ್ಸಾಂಪಲ್ ತಗೊಂಡ್ರೆ ಹೇಳಿ, ನನ್ನ ಒಂದು ಸ್ವಂತ ಎಕ್ಸಾಂಪಲ್. ನಾನು ನಿವೃತ್ತಿ ಹೊಂದಿದ್ಮೇಲೆ ನಾನು ಒಂದು ಮೀನುಗಾರಿಕೆ ಮಾಡಿ ನಾನು ಒಂದು ಮಾದರಿ ಆಗ್ಬೇಕು ಅಂತೇಳಿ ನಾನು ಸಾಕಷ್ಟು ನನ್ನ 35 ವರ್ಷದ್ದು ಅನುಭವ ಮಾತ್ರ ಅಲ್ಲ, ನನ್ನ ಗಳಿಕೆಯನ್ನು ಕೂಡ ಅಲ್ಲಿ ಹಾಕಿದ್ದೆ. ಓಕೆ, ಗಳಿಕೆಯನ್ನು ಕೂಡ ಪ್ರದೇಶದಲ್ಲಿ 1.5 ಎಕರೆನಲ್ಲಿ ನಾನು ಒಂದು ತಿಲಾಪಿ ಹ್ಯಾಚರಿ ಮತ್ತೆ ಬಯೋಪ್ಲಾಕ್ ಹ್ಯಾಚರಿ ಮೀನು ಉತ್ಪತ್ತಿ ಮಾಡೋ ಒಂದು ಘಟಕ ಸ್ಥಾಪನೆ ಮಾಡಿದೆ. ಬಟ್ 2024ರಲ್ಲಿ ಬರಗಾಲ ಏನ್ ಬಂತಲ್ಲ, ಹೌದು, ಬರಗಾಲ ಬಂದಾಗ ಏನಾಯ್ತು, ನೀರಿಗೆ ಇಷ್ಟು ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಮಗೆ ನಮ್ಮ ಕೊನೆಗೆ ಸಂಗ್ರಹಣೆ ಆಗಿಲ್ಲ, ಕುಡಿಯೋ ನೀರಿಗೂ ಕೂಡ ನಮ್ದು 5 ಬೋರ್ವೆಲ್ ಕೂಡ ಬತ್ತಿ ಹೋಯ್ತು. ಒಂದು, ನಾವು ಟ್ಯಾಂಕರ್ಗಳ ಮೇಲೆ ತಂದು ಅಡಕೆ ಸಸಿನ ಬದುಕಿಸ್ಲಿಕ್ಕೆ ಆಯ್ತು, ಮೀನನ್ ಬದುಕಿಸ್ಲಿಕ್ಕೆ ಆಗ್ಲಿಲ್ಲ, ಸಾಕಷ್ಟು ನನಗೆ ನಷ್ಟ ಆಯ್ತು. ದೊಡ್ಡ ಪ್ರಮಾಣದ ಲಕ್ಷಾಂತರ ರೂಪಾಯಿ ನಷ್ಟ ಆಯ್ತು. ಅವಾಗ ಏನಾಗುತ್ತೆ, ನೀರಿನ ಕೊರತೆಯಿಂದ ಕಂಪ್ಲೀಟ್ ಮೀನುಗಳೆಲ್ಲ ಸತ್ತೋಗ್ಬಿಟ್ಟು. ನಾವು ಬೆಳಗ್ಗೆ ನೋಡ್ತಾ ಇದೀವಿ, ಮಧ್ಯಾಹ್ನಕ್ಕೆಲ್ಲ ಆಗ್ಲೇ ಸತ್ತು, ಸಾಯಂಕಾಲ ಅಂತ ಪೂರ್ತಿ ಟನ್ ಗಟ್ಟಲೆ ಮೀನು ಸತ್ತೋಗ್ಬಿಟ್ಟು. ಯಾಕಂದ್ರೆ ನೀರೇ ಇಲ್ಲ, ಎಲ್ಲಿಂದ ತರೋದು, ಟ್ಯಾಂಕರ್ ಮೇಲೆ ತಂದು ಹಾಕಿದ್ದಷ್ಟು ನೀರು ಸಾಕಾಗ್ತಾ ಇರಲಿಲ್ಲ. ಇದು ಒಂದು ನನ್ನ ಒಂದು ವೈಯಕ್ತಿಕ ಎಕ್ಸಾಂಪಲ್ ಅಂತ ಹೇಳ್ಬೋದು. ಆಮೇಲೆ ಸಮುದ್ರದಲ್ಲಿ ಬಿರುಗಾಳಿ ಬೀಸ್ತದೆ ಕೆಲಸರಿ, ಬಿರುಗಾಳಿ ಬೀಸಿದಾಗ ಅಷ್ಟು ಕೋಟ್ಯಾಂತರ ಹಣ ವ್ಯಯಿಸಿ ಅವರು ಕೇಜ್ ಕಲ್ಚರ್ ಮಾಡಿರ್ತಾರೆ. ಕೇಜ್ ಕಲ್ಚರ್ಗಳು ಎಲ್ಲಿ ಹೋಗಿರ್ತಾವೆ ಎಲ್ಲೋ ಅಂತ, ಉದಾಹರಣೆಗೆ ನಮ್ಮಲ್ಲಿ ನಮ್ಮ ಕರಾವಳಿ ಪ್ರದೇಶದಲ್ಲಿ CMFR ಅಂತ ಇದೆ, ಸೆಂಟ್ರಲ್ ಮೆರೈನ್ ಫಿಶರಿ ರಿಸರ್ಚ್ ಇನ್ಸ್ಟಿಟ್ಯೂಟ್. ಅವರು ಪ್ರಯೋಗ ಮಾಡಿದ್ರು ಮತ್ತೆ ಅನೇಕ ಜನ ರೈತರುಗಳು ಅದಕ್ಕೆ ಇನ್ವೆಸ್ಟ್ ಮಾಡಿದ್ರು, ಅವು ಎಲ್ಲ ಒಂದೊಂದು ಸಂದರ್ಭದಲ್ಲಿ ಕೊಚ್ಕೊಂಡು ಹೋದ್ರು. ಅದಾದ್ಮೇಲೆ ಈ ಕರಾವಳಿ ಪ್ರದೇಶ ತೀರ ಪ್ರದೇಶದಲ್ಲಿ ನಾವೇನೀಗ ಎಸ್ಚುರಿ ಅಂತ ಹೇಳ್ತೀವಲ್ಲ, ಅಂತ ಪ್ರದೇಶದಲ್ಲೂ ಕೂಡ ಬಹಳಷ್ಟು ನಷ್ಟ ಆಗಿದೆ. ಯಾಕಂದ್ರೆ ಈಗ ಉದಾಹರಣೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಮಟ್ಟದಲ್ಲಿ ಇರಬಹುದು, ಬಟ್ ಕೆಲವು ಸಂದರ್ಭದಲ್ಲಿ ಕಂಪ್ಲೀಟ್ ಹೇಳಬೇಕು ಅಂತಂದ್ರೆ ಒಂದೊಂದು ಇದು ಕ್ಷೇತ್ರಗಳು ಮೀನು ಸಾಕಣೆ ಕ್ಷೇತ್ರಗಳೇ ಮುಚ್ಕೊಂಡು ಹೋಗ್ಬಿಟ್ಟಿದ್ದಾವೆ. ಆ ಅಷ್ಟು ಸಂದರ್ಭದಲ್ಲಿ ಲಾಸ್ ಆಗಿದೆ. ಅಂದ್ರೆ ಬಿರುಗಾಳಿ ಬಂದು ನೀರನ್ನ ಫುಲ್ ಡೀಪ್ ಆಗಿ ತೆಗೆದು ಬಿಡ್ತದಲ್ಲ, ಅದ್ರಲ್ಲಿ ಏನಾಗುತ್ತೆ, ನೀರಿನ ಗುಣಮಟ್ಟದಲ್ಲಿ ಬಹಳಷ್ಟು ವ್ಯತ್ಯಾಸ ಆಗ್ಬಿಡ್ತದೆ. ಈ ಎಲ್ಲಿದ್ದ ಒಂದು ಶುದ್ಧ ನೀರಿಗೆ ಎಲ್ಲಿದ್ದ ಒಂದು ಅಶುದ್ಧ ನೀರು ತಂದು ಹಾಕ್ಬಿಡ್ತದೆ ಗಾಳಿ. ಕರೆಕ್ಟ್. ಮತ್ತೆ ಇಲ್ಲಿದ್ದು ಶುದ್ಧ ನೀರನ್ನು ನಂಬ್ಕೊಂಡಿರೋ ಮೀನುಗಳ ಕತೆ ಏನಾಗ್ಬೇಕು ಮತ್ತೆ? ಬಹಳಷ್ಟು ನಷ್ಟ ಆಗುತ್ತೆ. ಈಗ ನಿಮ್ಗೆ ಕೇಳಬಹುದು, ಇವಕ್ಕೆಲ್ಲ ಯಾವುದೇ ಒಂದು ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಏನರ ಇದೆಯಾ, ಅಥವಾ ಏನಾರು ನಮ್ಗೆ ಏನಾರು ಮುಂಜಾಗ್ರತೆ ಕ್ರಮ ಮಾಡಬಹುದಾ ಅಂತಲ್ಲಿ. ಇವಾಗ ನಮ್ಮ ಒಂದು ವಿಜ್ಞಾನ ಬಹಳಷ್ಟು ಮುಂದುವರೆದಿದೆ. ಈಗ ನಾವು ಸಮುದ್ರಕ್ಕೆ ಮೀನು ಹಿಡಿಯಕ್ಕೆ ಹೋಗ್ಲಿಕ್ಕೆ ರೈತರಿಗೆ ಅಥವಾ ಮೀನುಗಾರರಿಗೆ ಒಂದು 2-3 ದಿನ ಮುಂಚೆನೆ ಅಥವಾ ಒಂದು ವಾರಗಟ್ಟಲೆ ಅಥವಾ ತಿಂಗಳಿಗಿಂತ ಮುಂಚೆನೆ ಅವ್ರಿಗೆ ಒಂದು ಹವಾಮಾನ ವರದಿ ಸಿಗುತ್ತೆ. ಅವಾಗ ಏನಾಗುತ್ತೆ, ಅವರು ಎಚ್ಚರಿಕೆ ತಗೋಬಹುದು, ಮೀನು ಹಿಡಿಯೋದಕ್ಕೆ ಇಂಥ ಪ್ರದೇಶದಲ್ಲಿ ನೀವು ಹೋಗ್ಬೇಡಿ, ಇಂಥ ತೀರ ಪ್ರದೇಶಗಳಲ್ಲಿ ಮೀನು ಸಾಕಷ್ಟು ಬಿರುಗಾಳಿಗಳ ಸಂದರ್ಭ ಇದೆ, ನಿಮಗೆ ಇದಾಗಬಹುದು ಅಂತ ಅದು ಈ ಸೂಚನೆ ಬರುತ್ತೆ. ಈ ಮ್ಯಾರಿಕಲ್ಚರ್ನಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ನಾವೇನು ಪಂಜರಗಳನ್ನು ಉಪಯೋಗಿಸಿಕೊಂಡು ಮೀನು ಸಾಕಣೆ ಮಾಡ್ತೀವಲ್ಲ ಸಮುದ್ರದಲ್ಲಿ, ಅಂತವನ್ನು ಕೂಡ ಒಂದು ಪ್ರೊಟೆಕ್ಟೆಡ್ ಏರಿಯಾದಲ್ಲಿ ಮಾತ್ರ ಮಾಡಿ, ಅಥವಾ ಅಲ್ಲಿ ಸಾಕಿರ್ತಕ್ಕಂಥ ಮೀನುಗಳು ಒಂದ್ ವೇಳೆ ಈ ತರ ಬಿರುಗಾಳಿ ಬಿಂದು ಎಲ್ಲ ಹಾಳಾಗ್ ನಮಗೆ ಮುನ್ನೆಚ್ಚರಿಕೆ ಸಿಕ್ಕಾಗ ಏನಾಗುತ್ತೆ, ಎಷ್ಟು ಬೆಳೆದ್ರೆ ಅಷ್ಟು ಮೀನನ್ನು ಹಿಡಿದು ಬಿಟ್ಟು ಮಾರಾಟ ಮಾಡಬಹುದು, ಬೇರೆ ಕಡೆಗೆ ಶಿಫ್ಟ್ ಮಾಡಬಹುದು. ಇನ್ನ ಕರಾವಳಿ ಪ್ರದೇಶದಲ್ಲೂ ಕೂಡ ಏನಾಗುತ್ತೆ ಅಂದ್ರೆ, ನಮಗೆ ಹ್ಯಾಚರಿಗಳಿರ್ತವೆ ಅಥವಾ ಮೀನನ್ನ ಸಾಕಷ್ಟು ಇದಕ್ಕೆ ಸಾಕೋದಕ್ಕೆ ನೈಸರ್ಗಿಕ ಆಹಾರ ಬೇಕಾಗಿರ್ತದೆ, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅಂತದನ್ನ ಮೊದಲೇ ನಮಗೆ ಗೊತ್ತಿದ್ರೆ ನಾವು ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಎಷ್ಟು ಮೀನುಗಳನ್ನ ಹಿಡಿದು ಬಿಟ್ಟು ಮಾರಾಟ ಮಾಡಬಹುದು, ಅಥವಾ ಮೀನ ಸಾಕಣೆ ಮಾಡೋದನ್ನ ಪೋಸ್ಟ್ ಪೋನ್ ಮಾಡಬಹುದು, ಇಲ್ಲ ಈ ಸರಿ ಸಾಕೋದ್ರ ಬದಲು ಮುಂದಿನ ಒಂದು ತಿಂಗಳಲ್ಲಿ, ಅದು ಕರಾವಳಿ ಇದ್ರದ್ದೇನು ಇನ್ಫ್ಲೂಯೆನ್ಸ್ ಅಂತ ಹೇಳ್ತೀವಲ್ಲ, ಅದು ಮುಗಿದ ಮೇಲೆ ಮಾಡೋಣ ಅಂತೇಳಿ ಒಂದು ಮಾಡ್ಕೋಬಹುದು. ಇಂಥವು ಒಳನಾಡು ಪ್ರದೇಶದಲ್ಲೂ ಕೂಡ ಅಷ್ಟೇ. ಇವಾಗ ಏನಾಗುತ್ತೆ, ಟೆಂಪರೇಚರ್ ನಾನು ಹೇಳಿದೆ, ಈಗ ಉದಾಹರಣೆ ಇದನ್ನು ಭದ್ರಾವತಿ ಬಿಆರ್ ಪ್ರಾಜೆಕ್ಟ್ ತಗೊಂಡಾಗ ಏನಾಗುತ್ತೆ, ಮೋಡ ಮುಚ್ಚಿದ ವಾತಾವರಣದಲ್ಲಿ ಒಂದು ಸಾಕಷ್ಟು ಟೆಂಪರೇಚರ್ ತುಂಬಾ ಡೌನ್ ಆಗಿಬಿಟ್ಟು ನಮಗೆ ಹ್ಯಾಚರಿ ಆಗದೆ ಹ್ಯಾಚ್ ಔಟ್ ಆಗದೇ ಇಲ್ಲ ಅಂತ ಹೇಳಿದೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಇವಾಗ ಇನ್ಲ್ಯಾಂಡ್ ಇದು ಅಂದ್ರೆ ಒಂದು ಕವರ್ಡ್ ಇದು ಬರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಬರ್ತದೆ, ಅಲ್ಲಿ ಟೆಂಪರೇಚರ್ ನ ಮೇಂಟೈನ್ ಮಾಡೋದು. ಸೊ ಇಂಥವೆಲ್ಲ ನಾವು ಹೊಸ ಹೊಸ ತಂತ್ರ ಅಳವಡಿಸಿಕೊಂಡ್ರೆ ಸ್ವಲ್ಪ ನಾವು ಬಚಾವ್ ಆಗಬಹುದು. ಹೌದು, ಸ್ವಲ್ಪ ಅದನ್ನು ಇದು ಮಾಡ್ಕೋಬಹುದು. ಡಾಕ್ಟರ್ ಪ್ರಭುದೇವರೇ, ನಾವು ಕಡೆಯದಾಗಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ಹವಾಮಾನ ಬದಲಾವಣೆ ಇದನ್ನ ನಾವು ಕೇಳ್ತಾ ಇದ್ದೇವೆ, ಇದರಿಂದ ಈ ಮೀನು ಮರಿ ಅಥವಾ ಮೀನು ಸಾಕಾಣಿಕೆ ಮೇಲೆ ಯಾವ ತರ ಪರಿಣಾಮ? ನಾನು ಇವಾಗಲೇ ಹೇಳಿದೆ, ಮೀನು ಮರಿ ಉತ್ಪತ್ತಿ ಮಾಡೋದ್ರಿಂದ ಅಂತ, ಮೀನು ಸಾಮಾನ್ಯವಾಗಿ ಒಂದು ನೀರಿನಲ್ಲಿರ್ತಕ್ಕಂತ ಪೂರಕ ಒಂದು ವಾತಾವರಣ ಬಯಸ್ಕೊಂಡು ಹೋಗುತ್ತೆ. ಇಲ್ಲಿರ್ತಕ್ಕಂತ ಏನಾದ್ರು ವ್ಯತ್ಯಾಸಗಳಾದಾಗ, ಒಂದು ಮೀನಿಗೆ ಬಹಳಷ್ಟು ಟೆಂಪರೇಚರ್ ಜಾಸ್ತಿ ಆಯ್ತು ಅಂತ ಇಟ್ಕೊಂಡು ನೀರಿನಲ್ಲಿ, ಅವಾಗ ಮೀನಿನ ಆಹಾರ ಉತ್ಪತ್ತಿ ತಿನ್ನೋದು ಕಡಿಮೆ ಆಗುತ್ತೆ. ಆಹಾರ ತಿನ್ನೋದು ಕಡಿಮೆ ಆದಾಗ ಏನಾಗುತ್ತೆ, ಅದಕ್ಕೆ ಬೇಕಾದಷ್ಟು ಎನರ್ಜಿ ಸಿಗೋದಿಲ್ಲ. ಎನರ್ಜಿ ಸಿಗದೆ ಇದ್ದಾಗ ಏನಾಗುತ್ತೆ, ಶಕ್ತಿ ಸಿಗೋದಿಲ್ಲ, ಆ ಬೆಳವಣಿಗೆ ಕುಂಠಿತ ಆಗುತ್ತೆ. ಬೆಳವಣಿಗೆ ಕುಂಠಿತ ಆದಾಗ ಏನಾಗುತ್ತೆ, ಅದು ಪ್ರೌಢಾವಸ್ಥೆಗೆ ಬರಲ್ಲ. ಪ್ರೌಢಾವಸ್ಥೆ ಬರಲಿಲ್ಲ ಅಂದ್ರೆ ಮರಿ ಉತ್ಪತ್ತಿ ಮಾಡಲ್ಲ, ಮರಿ ಉತ್ಪತ್ತಿ ಮಾಡಲ್ಲ ಅಂದ್ರೆ ಸಾಕಣೆ ಮಾಡೋದಕ್ಕೆ ಮರಿಗಳು ಸಿಗೋದಿಲ್ಲ. ಒಂದಕ್ಕೊಂದು ಆವಾಗ ಮರಿಗಳು ಸಿಗಲ ಇದ್ದಾಗ ಅಂದ್ರೆ ನಮ್ಮ ಒಟ್ಟಾರೆಯಾಗಿ ಮೀನು ಉತ್ಪತ್ತಿ ಕಡಿಮೆ ಆಗುತ್ತೆ. ಇದು ಮೂರು ಸಂದರ್ಭದಲ್ಲಿ ಅಂದ್ರೆ ಸಮುದ್ರ ಮೀನುಗಾರಿಕೆನಲ್ಲಿ ಇರಬಹುದು, ಒಳನಾಡು ಮೀನುಗಾರಿಕೆ ಅಥವಾ ಅಳಿವ ಪ್ರದೇಶದಲ್ಲಿ ಮೂರು ಕೂಡ. ಬಟ್ ಏನಪ್ಪಾ ಅಂದ್ರೆ ಬೇರೆ ಬೇರೆ ಇದರ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅವು ಒಂದು ಹವಾಮಾನ ಬದಲಾವಣೆ ಬೇರೆ ಪರಿಣಾಮ ಬೀರುತ್ತದೆ ಅಷ್ಟೇ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತಾಗಿ ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯಗಳನ್ನು ಪಡೆಯಲಾಗ್ತಾ ಇದೆ. ಈ ಕುರಿತಾಗಿ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ ಹೀಗಿದೆ: 9342063488. ಇಂಗ್ಲಿಷ್ನಲ್ಲಿ ಮತ್ತೊಮ್ಮೆ 9342063488. ಇಮೇಲ್ ವಿಳಾಸ ಹೀಗಿದೆ: dcc-empri@karnataka.gov.in. ಇಮೇಲ್ ವಿಳಾಸ ಮತ್ತೊಮ್ಮೆ dcc-empri@karnataka.gov.in. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟೀ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಚಿತ್ರದುರ್ಗ. ಎಲ್ಐಸಿ ಜೀವನ್ ಲಾಭ ಜೊತೆ ಪ್ರಾಫಿಟ್ ನಿನಗೆ ನಾನ್ ಸ್ಟಾಪ್. ಎಲ್ಐಸಿಯ ಜೀವನ್ ಲಾಭ ಒಂದು ಲಿಮಿಟೆಡ್ ಪ್ರೀಮಿಯಂ ಎಂಡೋಮೆಂಟ್ ಪ್ಲಾನ್. ಪ್ರೀಮಿಯಂ ಇಲ್ಲದೆ ಆದರೆ ಬೆನಿಫಿಟ್ಸ್ ಗಳಲ್ಲ. ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ. ವಿಸ್ತಾರವಾದ ಷರತ್ತುಗಳು ಮತ್ತು ನಿಬಂಧನೆಗಳಿಗಾಗಿ ಆಫರ್ ಡಾಕ್ಯುಮೆಂಟ್ ಅನ್ನು ಕೂಲಂಕುಷವಾಗಿ ಓದಿರಿ. ರೈತ ಬಾಂಧವರೇ, ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಕೇಳಿದ್ದೆಲ್ಲ ನ್ಯಾನೋ ಗೊಬ್ಬರವಲ್ಲ. ಇಫ್ಕೋ ನ್ಯಾನೋ ಯೂರಿಯಾದಲ್ಲಿ 20% ಸಾರಜನಕ ಮತ್ತು ನ್ಯಾನೋ ಡಿಎಪಿಯಲ್ಲಿ 8% ಸಾರಜನಕದ ಜೊತೆ 16% ರಂಜಕವಿದೆ. ಈಗ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ, ನಾನು ಡಾಕ್ಟರ್ ಸರಸ್ವತಿ, ಜೆಎಂ ಗೃಹ ವಿಜ್ಞಾನಿ, ಕೆವಿಕೆ ಬಬ್ಬೂರ್ ಫಾರ್ಮ್ ಅಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಇವತ್ತು ಪೌಷ್ಟಿಕ ಕೈತೋಟದ ಮಹತ್ವದ ಬಗ್ಗೆ ನಾನು ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಇದ್ದೇನೆ. ಪೌಷ್ಟಿಕ ಕೈತೋಟ ಪ್ರತಿಯೊಂದು ಮನೆಯಲ್ಲಿ ಅಥವಾ ಹಿತ್ತಲಲ್ಲಿ ಮುಂದೆಗಡೆ ಜಾಗ ಇದ್ದಲ್ಲಿ ಹಣ್ಣು ತರಕಾರಿಗಳನ್ನು ಬೆಳೆದು ದೈನಂದಿನ ಹಣ್ಣು ತರಕಾರಿಗಳ ಪೂರೈಕೆಯನ್ನು ಯಾವ ರೀತಿ ಮಾಡಬಹುದು ಅನ್ನುವುದರ ಬಗ್ಗೆ ಇವತ್ತು ಮಾತನಾಡ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ 1/2 kg ತಾಜಾ ತರಕಾರಿಯನ್ನು ನಮ್ಮ ಆರೋಗ್ಯಕರವಾದ ಒಂದು ಜೀವನಕ್ಕೆ ನಾವು ಸೇವಿಸಬೇಕು. ಇಂತಹ ತರಕಾರಿಗಳನ್ನ ನಾವು ಪ್ರತಿನಿತ್ಯ ಮಾರ್ಕೆಟ್ ಇಂದ ಕೊಂಡು ತಂದು ನಾವು ಸೇವಿಸೋದ್ರಿಂದ ಖರ್ಚು ಸಹ ಜಾಸ್ತಿ ಆಗುತ್ತೆ. ಆದ್ರಿಂದ ನಾವು ಪೌಷ್ಟಿಕ ಕೈತೋಟವನ್ನ ನಮ್ಮ ಹಿತ್ತಲಿನಲ್ಲಿ ಜಾಗವಿದ್ದಲ್ಲಿ ಅಥವಾ ನಮ್ಮ ಮನೆ ಮುಂದುಗಡೆ ಜಾಗವಿದ್ದಲ್ಲಿ ಮತ್ತು ತಾರಸಿ ಅಂದ್ರೆ ನಮ್ಮ ಮನೆ ಮಾಳಿಗೆ ಮೇಲೂ ಸಹ ಇವತ್ತಿನ ಕಾಲದಲ್ಲಿ ನಾವು ತರಕಾರಿಗಳನ್ನ ಬೆಳೆಯಬಹುದಾಗಿರುತ್ತದೆ. ಅಂತದ್ರಲ್ಲಿ ಯಾವ್ಯಾವ ತರಕಾರಿಗಳನ್ನ ನಾವು ಪೌಷ್ಟಿಕ ಕೈತೋಟದಲ್ಲಿ ಬೆಳೆಯಬಹುದು ಅಂತಂದ್ರೆ ಟೊಮೆಟೊ ಬೆಳೆಯಬಹುದು, ಬದನೆಕಾಯಿ ಬೆಳೆಯಬಹುದು, ಹಸಿರು ಮೆಣಸಿನಕಾಯಿ, ಹೀರೆಕಾಯಿ, ಬೆಂಡೆಕಾಯಿ, ನಾವು ಎಲ್ಲಾ ತರದ ಹಸಿರು ಸೊಪ್ಪುಗಳು, ಆಗಲಕಾಯಿ, ನುಗ್ಗೆಕಾಯಿಗೆ ತುಂಬಾ ಮಹತ್ವ ಇದೆ. ಅದನ್ನ ನಾವು ಸೇವಿಸೋದ್ರಿಂದ ಒಂದು ಐರನ್ ಏನ್ ಕಂಟೆಂಟ್ ಬೇಕಾಗಿದೆ ನಮ್ಮ ದೇಹಕ್ಕೆ, ಅದು ಕೂಡ ನಾವು ಕಬ್ಬಿಣದ ಅಂಶವನ್ನು ಅದರಿಂದ ಪಡೆಯಬಹುದು. ಹಿಮೋಗ್ಲೋಬಿನ್ ಅಂಶವನ್ನು ಕಾಪಾಡಲು ನುಗ್ಗೆ ಸೊಪ್ಪು ಹಾಗೂ ನುಗ್ಗೆಕಾಯಿ ಬಹಳ ಮಹತ್ವದ ತರಕಾರಿ ಆಗಿರುತ್ತದೆ. ಆಗಲಕಾಯಿ ಸಕ್ಕರೆ ಕಾಯಿಲೆ ಇರುವಂತವ್ರು ಇರಬಹುದು, ಇಲ್ಲದೆ ಇದ್ರೂ ಕೂಡ ಅದು ಒಂದು ಒಳ್ಳೆ ಆರೋಗ್ಯಕರವಾದ ತರಕಾರಿ ಆಗಿರೋದ್ರಿಂದ ನಾವು ಪೌಷ್ಟಿಕವಾದ ಆಹಾರದ ಜೊತೆಗೆ ನಾವು ಕೈತೋಟ ಹೊಂದಿರೋದ್ರಿಂದ ತಾಜಾ ತರಕಾರಿ ಅಂದ್ರೆ ಫ್ರೆಶ್ ಅವಾಗಿನೇ ಕಿತ್ತು ನಾವು ಯಾವುದೇ ಒಂದು ರಸಗೊಬ್ಬರಗಳನ್ನ ಬಳಸದೆ ನಾವು ಆರ್ಗ್ಯಾನಿಕ್ ಮಟ್ಟದಲ್ಲಿ ಅದನ್ನ ಬೆಳೆದು ನಾವು ಸೇವಿಸಬಹುದು. ಅಂತ ಒಂದು ಮಹತ್ವ ಹೊಂದಿದೆ ನಮ್ಮ ಪೌಷ್ಟಿಕ ಕೈತೋಟ. ಆದ್ರಿಂದ ಇಂಥ ತರಕಾರಿಗಳನ್ನ ನಮ್ಮ ಹಿತ್ತಲ ಜಾಗದಲ್ಲಿ ಜಾಗವನ್ನ ವೇಸ್ಟ್ ಮಾಡದೆ ನಾವು ಪಾತ್ರೆ ತೊಳೆದಂತಹ ನೀರಿರಬಹುದು, ನಮ್ಮ ವೇಸ್ಟ್ ನೀರು ಏನಿದೆ ಅದನ್ನೇ ಹರಿಬಿಟ್ಟು ನಾವು ನೀರನ್ನು ಸಹ ಉಳಿತಾಯ ಮಾಡಿ ಅಷ್ಟೇ ಜಾಗದಲ್ಲಿ ಒಳ್ಳೆ ಆರೋಗ್ಯಕರವಾದ ತರಕಾರಿಗಳನ್ನ ಹಣ್ಣುಗಳನ್ನ ಬೆಳೆಯಬಹುದು. ನಾವು ಸಾಮಾನ್ಯವಾಗಿ ನಮ್ಮ ಪೌಷ್ಟಿಕ ಕೈತೋಟದಲ್ಲಿ ಹಣ್ಣುಗಳನ್ನ ಯಾವನ್ನ ಬೆಳೆಯಬಹುದು ಅಂತಂದ್ರೆ ಪಪ್ಪಾಯ ಬೆಳಕಬಹುದು, ನಾವು ಸೀಬೆಕಾಯಿ ಬೆಳೆಯಬಹುದು, ಒಂದು ಬಾಳೆಗಿಡ ಸಹ ಅದರಲ್ಲಿ ನೆಡಬಹುದು, ಒಂದು ಮಾವಿನ ಗಿಡ ಸಹ ಅದರಲ್ಲಿ ನೆಡಬಹುದು. ಯಾಕೆಂದ್ರೆ ಈಗ ನಮಗೆ ಸಾಕಷ್ಟು ನಮಗೆ ಸುಧಾರಿತ ತಳಿಗಳು, ಹೈಬ್ರಿಡ್ ವೆರೈಟೀಸ್ ಅಂತ ಹೇಳ್ತೀವಿ, ಅವು ಕಡಿಮೆ ಜಾಗದಲ್ಲೇ ಒಳ್ಳೆ ಫಲವನ್ನು ಕೊಡ್ತಕ್ಕಂಥ ವೆರೈಟೀಸ್ ಇರೋದ್ರಿಂದ ಇಷ್ಟು ಹಣ್ಣುಗಳನ್ನು ಸಹ ನಾವು ಬೆಳೆಯಬಹುದು. ಇಂತಹ ಹಣ್ಣುಗಳು ನಮ್ಮ ಆರೋಗ್ಯಕ್ಕೆ ಬಹಳ ಉತ್ತಮ, ಹಾಗೂ ನಾವು ಮಾರ್ಕೆಟ್ ಇಂದ ತಂದಿರತಕ್ಕಂಥ ಇವತ್ತಿನ ತರಕಾರಿ ಹಣ್ಣುಗಳಲ್ಲಿ ಸಾಕಷ್ಟು ಲೇಪನಗಳಿರುತ್ತದೆ, ಹಾಗೂ ರಸಗೊಬ್ಬರಗಳು, ಕೆಮಿಕಲ್ಸ್ ಅನ್ನ ಬಳಸ್ತಾ ಇದ್ದಾರೆ. ಬಾಳೆಹಣ್ಣು ಹಣ್ಣು ಮಾಡೋದಕ್ಕೆ, ಮಾವಿನಣ್ಣುಗಳನ್ನ ಹಣ್ಣು ಮಾಡೋದಕ್ಕೆ ಈಗ ಬಳಸ್ತಾ ಇರತಕ್ಕಂಥ ರಾಸಾಯನಿಕಗಳು ನಮ್ಮ ಆರೋಗ್ಯದ ಮೇಲೆ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡೋದ್ರಿಂದ ಅವನ್ನೆಲ್ಲ ನಾವು ಕೈಬಿಟ್ಟು ನಮ್ಮ ಮನೆಯ ಮುಂದೆ ಚೊಕ್ಕವಾಗಿ ಒಳ್ಳೆ ಶುಚಿಯಾಗಿ ರುಚಿಯಾದ ಅಡಿಗೆಯನ್ನು ನಾವು ತಯಾರಿಸಲು ಬೇಕಾದಂತಹ ಪೌಷ್ಟಿಕ ಕೈತೋಟದಿಂದ ತರಕಾರಿಗಳನ್ನು ಬಳಸೋದ್ರಿಂದ ನಮ್ಮ ಆರೋಗ್ಯ ಸಹ ಚೆನ್ನಾಗಿರುತ್ತದೆ, ಹಾಗೂ ಇದು ಬಹಳ ಉಳಿತಾಯಕಾರಿಯಾದಂತಹ ಕಾರ್ಯಕ್ರಮವಾಗಿರುತ್ತದೆ. ಈ ನಮ್ಮ ಪೌಷ್ಟಿಕ ಕೃಷಿಕ ಕೈತೋಟದ ಬಗ್ಗೆ ತಮಗೆ ಏನಾದರೂ ಮಾಹಿತಿ ಬೇಕಾದಲ್ಲಿ ಕೆವಿಕೆ ಬೊಬ್ಬೂರ್ ಫಾರಂ ಬಂದಲ್ಲಿ ನಾನು ಇರ್ತೇನೆ. ತಮಗೆ ಬೇಕಾದ ಮಾಹಿತಿ ಕೂಡ, ಯಾವ ರೀತಿ ಮಾಡಬೇಕು, ಎಲ್ಲಿ ಬೀಜಗಳು ದೊರೆಯುತ್ತದೆ, ಯಾವಾಗ ಈ ಬೀಜಗಳನ್ನು ಹಾಕಬೇಕು, ಎಷ್ಟು ನಮಗೆ ದೊರೆಯುತ್ತದೆ, ಪ್ರತಿಯೊಂದು ಮಾಹಿತಿಯನ್ನು ನಾವು ಇಲ್ಲಿ ಕೊಡ್ತೇವೆ. ತಾವು ಇದೆಲ್ಲ ಮಾಹಿತಿಯನ್ನು ಪಡೆದು ಪೌಷ್ಟಿಕ ಕೈತೋಟದ ಮಹತ್ವವನ್ನು ಅರಿತುಕೊಂಡು ಒಳ್ಳೆಯ ತರಕಾರಿ ಹಣ್ಣುಗಳನ್ನು ತಿಂದು ನಿಮ್ಮ ಆರೋಗ್ಯದಲ್ಲಿ ಒಳ್ಳೆಯ ಸುಧಾರಣೆ ಬರಲಿ ಅಂತೇಳಿ ನಾನು ಈ ಕಾರ್ಯಕ್ರಮದ ಮೂಲಕ ತಮ್ಮನ್ನೆಲ್ಲ ಕೋರ್ತಾ ಇದ್ದೇನೆ. ದಯವಿಟ್ಟು ರಸಗೊಬ್ಬರಗಳನ್ನು ಬಳಸದೇ ಇರತಕ್ಕಂತ ತರಕಾರಿಗಳು ಹಣ್ಣುಗಳನ್ನು ಕೈತೋಟದಿಂದ ಬಳಸಿ ನಿಮ್ಮ ಆರೋಗ್ಯವನ್ನು ವೃದ್ಧಿಸಿ ಅಂತ ಹೇಳಿ, ಹೆಚ್ಚಿನ ಬಗ್ಗೆ ಮಾಹಿತಿ ಬೇಕಾದಲ್ಲಿ ನಮ್ಮ ಮೊಬೈಲ್ ಸಂಖ್ಯೆ 9 8 6 6 4 7 1 2 4 ಕರೆ ಮಾಡಿ. ನಮಸ್ಕಾರ. ರೈತರಿಗೆ ಸಲಹೆ ಕೇಳಿದಿರಿ. ಹವಾಮಾನ ವರದಿ. ಕರಾವಳಿ ಕರ್ನಾಟಕದಾದ್ಯಂತ ನೈಋತ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಒಳನಾಡಿನ ಕರ್ನಾಟಕದಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹೆಚ್ಚಿನ ಸ್ಥಳಗಳಲ್ಲಿ ಮತ್ತು ಒಳನಾಡಿನ ಕರ್ನಾಟಕದ ಕೆಲವು ಸ್ಥಳಗಳಲ್ಲಿ ಮಳೆಯಾದ ವರದಿಯಾಗಿದೆ. ಗೇರುಸೊಪ್ಪೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 5 ಸೆಂಟಿಮೀಟರ್, ಕೋಟಾ, ಕ್ಯಾಸಲ್ ರಾಕ್, ಮುಲ್ಕಿಗಳಲ್ಲಿ ತಲಾ 4 ಸೆಂಟಿಮೀಟರ್, ಮೂಡಬಿದ್ರೆ, ಅಂಕೋಲಾ, ಉಪ್ಪಿನಂಗಡಿಗಳಲ್ಲಿ ತಲಾ 2 ಸೆಂಟಿಮೀಟರ್, ಮಂಕಿ ಮಂಗಳೂರು ವಿಮಾನ ನಿಲ್ದಾಣ ವೀಕ್ಷಣಾಲಯ, ಲೋಂಡಾ, ಕುಂದಾಪುರ, ಕೊಪ್ಪ, ಕಮ್ಮರಡಿ, ಕಿರವತ್ತಿ, ಕದ್ರಾ, ಕುತ್ತಲ್, ಧರ್ಮಸ್ಥಳ, ಚಿಕ್ಕಬಳ್ಳಾಪುರ, ಬೆಳ್ತಂಗಡಿ, ಆಗುಂಬೆ, ಶಿವಮೊಗ್ಗ ಜಿಲ್ಲೆಗಳಲ್ಲಿ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ, ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಕೂಡಿದ ಮಳೆಯಾಗುವ ಸಾಧ್ಯತೆ ಇದೆ. ಗಾಳಿಯ ವೇಗ ಗಂಟೆಗೆ 30-40 ಕಿಲೋಮೀಟರ್ ಬೀಸುವ ಸಾಧ್ಯತೆ ಇದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಕ್ರಮವಾಗಿ 28 ಡಿಗ್ರಿ ಸೆಲ್ಸಿಯಸ್ನಿಂದ 19 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ವರದಿ ಮಾಡಿದೆ. ಹವಾಮಾನ ವರದಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಚಳ್ಳಕೆರೆಯ ಮಾರುಕಟ್ಟೆ ಧಾರಣೆ ಹೀಗಿದೆ. ನೆಲಗಡಲೆ ಕ್ವಿಂಟಾಲ್ಗೆ ಕನಿಷ್ಠ 3889 ರಿಂದ ಗರಿಷ್ಠ 7289, ಮೆಕ್ಕೆಜೋಳ ಕ್ವಿಂಟಾಲ್ಗೆ ಕನಿಷ್ಠ 2131ರಿಂದ ಗರಿಷ್ಠ 2580. ಹಿರಿಯೂರಿನ ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಾಲ್ಗೆ ಕನಿಷ್ಠ 11500ರಿಂದ ಗರಿಷ್ಠ 11500 ಇರಲಿದೆ ಎಂದು ವರದಿಯಾಗಿದೆ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಈಗ ಕೇಳೋಣ ಜನಪದ ಗೀತೆ.